ಕಂಬಳಿ ಯಾವ ರೀತಿ ನೇಯ್ತಾರೆ, ಅದಕ್ಕೆ ಬೇಕಾದಂಥ ಕಚ್ಚಾ ವಸ್ತು ಎಲ್ಲಿಂದ ತರ್ತಾರೆ, ಅದನ್ನು ಯಾವ ರೀತಿ ಮಾರುಕಟ್ಟೆ ಮಾಡ್ತಾರೆ, ಈ ಒಂದು ಅನುಭವಗಳನ್ನು ಅವ್ರ ಕಡೆಯಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ನಾಗೇಂದ್ರಪ್ಪ ಅವರಿಗೆ. ನಮಸ್ಕಾರ ಸರ್. ನಾಗೇಂದ್ರಪ್ಪ ಅವರು, ಈಗ ತಮ್ಮ ವೃತ್ತಿ ಕಂಬಳಿ ನೇಯೋದಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ, ಅಂದರೆ ನೀವು ಎಷ್ಟು ವರ್ಷದಿಂದ ಕಂಬಳಿ ನೇಯ್ತೀರಿ, ನೀವು ಯಾವಾಗ ಇದನ್ನು ಪ್ರಾರಂಭ ಮಾಡಿದರೆ? ನಾವು ಸುಮಾರು ಒಂದು 25 ವರ್ಷದಿಂದ ಕಂಬಳಿ ನೇಯ್ತಾ ಇದ್ದೀವಿ. ನಮ್ಮಪ್ಪ ಕಾಲದಾಳಿಂದ ಇದೇ ನಮ್ಮ ಕುಲಕಸಬಾಗಿ ಮಾಡ್ತಾ ಇದ್ದೀವಿ ಜೀವನ. ನಾವು ಬಂದಾಗಳಿಂದ ಇದೇ ಕಸಬು, ನಾವು ಶಾಲೆ ಓದ್ಕೊಂತಾಳಿಂದ ಇದೇ ಕಸಬು ಮಾಡ್ಕೊಂತ ಮುಂದುವರ್ಸ್ಕೊಂತ ಇದ್ದೀವಿ ಸರ್. ಈಗ ತಮಗೆ ಎಷ್ಟು ವಯಸ್ಸು? ನಮ್ದು ಇವಾಗ 43 ವರ್ಷ ಏಜ್ ಸರ್. ಅಂದರೆ ನೀವು ಕಂಬಳಿ ನೇಯಲಿಕ್ಕೆ ಪ್ರಾರಂಭ ಮಾಡಿದ್ದು ಎಷ್ಟನೇ ವರ್ಷದಲ್ಲಿ? ನಾವು ಶಾಲೆ ಓದ್ಕೊಂತ SLC ಮುಗಿಸ 10th ಕ್ಲಾಸು 94 ಅವಳಿಂದ ಕಂಬಳಿ ನೇಯ್ಕೊಂತ ಕಸು ಮಾಡ್ಕೊಂತ ಓದ್ಕೊಂತ ಬಂದಿವಿ ಸರ್. ಎಲ್ಲೇವರೆಗೆ ಓದಿದ್ರೆ ನಾಗೇಂದ್ರಪ್ಪ ಅವರೇ? ನಾವು 2nd PUC ಅವರಿಗೆ ಓದಿದ್ವಿ ಸರ್. ಎಲ್ಲೆಲ್ಲಿ ಆಯಿತು ತಮ್ಮ ವಿದ್ಯಾಭ್ಯಾಸ? ಅಂದರೆ ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ರಿ, ಆಮೇಲೆ ಹೈಸ್ಕೂಲು PUC ಓದ್ಬೇಕಂದ್ರೆ ಎಲ್ಲೆಲ್ಲಿ ಓದಿದ್ರಿ? ಸ್ವಂತ ಊರಾದ ಉಡೇ ಗ್ರಾಮದಲ್ಲಿ 1ರಿಂದ 4 ತರಗತಿವರೆಗೆ ಅಲ್ಲೇ ಓದಿದ್ವಿ. 5, 6, 7 ಕ್ಲಾಸು ಪಕ್ಕದ ಕ್ವಾನ್ಸಾರ್ ಗ್ರಾಮದಲ್ಲಿ ಓದಿದ್ವಿ. ಈಗ 8, 9 ಅಲ್ಲೇ ಅದೇ ಕ್ವಾನ್ಸಾರ್ ಗ್ರಾಮದಲ್ಲಿ ಓದಿದ್ವಿ. 11, 12 ಕೊಂಡಲಲ್ಲಿ ವಿದ್ಯಾಭ್ಯಾಸ ಮಾಡಿದ್ವಿ ಸರ್. ನಾವು ತಮ್ಮದೇನು ಹೊಲ ಅಂಥದ್ದೇನಿಲ್ವಾ? ಕುಸಿ ಇದೆ, ಜಮೀನಿದೆ ಸರ್. ವರ್ಷಕ್ಕೊಂದ್ಸರಿ ಶೇಂಗಾ ಬೆಳೀತಿದ್ವಿ ಸರ್. ನಾವು ಶೇಂಗಾ ಬಿಟ್ಟರೆ ಬೇರೆ ಏನು ಬೆಳೆಯಲ್ವಾ? ಇಲ್ಲ ಸರ್, ನಮ್ಮ ತಾತ ಕಾಲದಿಂದ ಅದೇ ಶೇಂಗಾನೇ ಬೆಳೀತಿದ್ವಿ. ಅತಿ ಹೆಚ್ಚಿಗಾಗಿ ಶೇಂಗಾನೇ ಬೆಳೀತಿದ್ವಿ, ಜೊತೆಗೆ ಅಕ್ಕಡಿ ಬೆಳೆಯಾಗಿ ಉಳ್ಳಿ ಅದು ಹಾಕ್ತದ್ರ ಸರ್. ಒಟ್ಟು 6 ಎಕರೆ ಹೊಲ ಇದೆ ನಿಮ್ಮದು, 6 ಎಕರೆಯಲ್ಲಿ ಅದನ್ನು ಬೆಳೀತೀರಿ? ನಮ್ದು 6 ಎಕರೆ 32 ಗುಂಟೆ ಇದೆ ಸರ್. 6 ಎಕರೆ 32 ಗುಂಟೆಗೆ ನಾವು ಶೇಂಗಾನೇ ಬೆಳೀತಿದ್ವಿ ಸರ್. ಅಂದರೆ ಮಳೆ ಆಶ್ರಿತ? ಮಳೆ ಆಶ್ರಿತ ಸರ್. ನಮ್ದು ಕೃಷಿ ಭೂಮಿ ಮಳೆ ಆಶ್ರಿತ, ಮಳೆನೇ ನಂಬ್ಕೊಂಡು ನಾವು ಹೊಲ ಮಾಡ್ತಿದ್ವಿ ಸರ್. ಈಗ ತಾವು ಕಂಬಳಿ ನೇಯ್ಗೆ ಮಾಡ್ತೀವಿ, ಅದೇ ನಿಮ್ದು ಒಂದು ಕುಲಕಸಬು ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅನುಭವಗಳು, ಅಂದರೆ ನೀವು ಪ್ರಾರಂಭ ಮಾಡಿದಾಗ ಯಾವ ರೀತಿ ಕಲಿತ್ರಿ, ಯಾರಿಂದ ಕಲಿತ್ರಿ, ಆಮೇಲೆ ನೀವು ಸ್ವಂತ ಮಾಡಿದ ಏನೇನು ನೀವು ಅನುಭವ ಪಡ್ಕೊಂಡಿರಿ, ಅದರ ಬಗ್ಗೆ ಹೇಳಿ. ಸರ್, ನಾವು ಸ್ವಂತ ಕಸಬು ನಮ್ಮಪ್ಪವ್ರ ಮಾಡ್ತಿದ್ರು, ನಾವು ಅದನ್ನೇ ವೃತ್ತಿ ಜೀವನ ಮಾಡ್ಕೊಂಡು ಬಂದ್ವಿ. ನಾವು ಮಾಡ್ಬೇಕಾದ್ರೆ ಬೇಡಿಕೆ ಇದ್ದಷ್ಟು ಕಂಬಳಿ ಇವಾಗಿನ ಜನರೇಷನ್ ಇಲ್ಲ ಸರ್. ಯಾಕಂದ್ರೆ ಈಗಿನ ವಿದ್ಯುತ್ ಚಾಲಿತ ಮಗ್ಗು ಬಂದು ನಮಗೆ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್. ಅದರಿಂದ ನಮಗೆ ಕಂಬಳಿ ಬೇಡಿಕೆಯಿಂದ ರೇಟ್ ಗತ್ಲಿ ಭಾಳ ಕಡಿಮೆ ಆಗಿದೆ ಸರ್. ಅಲ್ಲ, ನೀವು ಹುಡುಗ ಇದ್ದಾಗ ಕಂಬಳಿ ನೇಯಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ನೀವು ಯಾರಿಂದ ಕಲಿತ್ರಿ? ನಮ್ಮಪ್ಪ ನಮ್ಮ ಅಣ್ಣ ಮಾಡ್ತಿದ್ರು ಸರ್ ನಮ್ಮ ಮನೆಯಾಗ, ಅವರಿಂದ ಕಲ್ತಿದ್ದೀನಿ ಸರ್. ಅವ್ರು ನೋಡಿ ಹೆಂಗೆ ಇರುತ್ತೆ ಕಲಿಬೇಕಾದ್ರೆ, ಏನೇನು ಅನುಭವ ಪಡಿತೀರಿ? ಅಂದರೆ ನಿಮಗೆ ಭಾಳ ಗಮನ ಕೊಟ್ಟು ಅಲ್ಲಿ ನೋಡಬೇಕಾಗತ್ತೆ, ಆಮೇಲೆ ಅದಕ್ಕೆ ಒಂದು ಸಂಯಮ ಬೇಕಾಗತ್ತೆ. ಒಂದೇ ದಿನಕ್ಕೆ ಕಲಿಯಂಥದ್ದಲ್ಲ, ಅಥವಾ ನೀವು 2 ದಿನಕ್ಕೆ ಕಲಿಯಂಥದ್ದಲ್ಲ, ಇದ್ರ ಒಂದು ಅನುಭವ ಸರ್. ಇದಕ್ಕೆ ಕಸಬು ಕಲಿಬೇಕಂದ್ರೆ ತಾಳ್ಮೆ ಮುಖ್ಯ ಸರ್. ತಾಳ್ಮೆ ಇದ್ರೆ ಮಾತ್ರ ಈ ಕಸಬು ಜೀವನದಲ್ಲಿ ಮುಂದುವರಿಕಾಗುತ್ತೆ. ಪ್ರತಿಯೊಂದು ಇದಕ್ಕೂ ಒಂದು ಎಳೆ ಪೋಣಿಸ್ಕೊಳಕ್ ಹೋದ್ರೆ ತಾಳ್ಮೆ ಮುಖ್ಯ ಸರ್. ಇದು ತಾಳ್ಮೆ ಇದ್ರೆ ಮಾತ್ರ ಈ ಕಸಬು ಮುಂದುವರ್ಸಕ್ಕಾಗುತ್ತೆ ಸರ್. ಈಗ ನಿಮ್ಮ ಅಣ್ಣರು ಹಿರಿಯರೆಲ್ಲ ಇದೇ ಒಂದು ವೃತ್ತಿ ಮಾಡ್ಕೊಂಡು ಬಂದಿರಲ್ಲ, ಅದರಿಂದನೇ ಜೀವನ ನಡೆಸಬೇಕಾಗಿತ್ತಾ, ಅಥವಾ ಅದ್ ಬಿಟ್ಟು ಬೇರೆ ಏನಾದ್ರೆ ಕೃಷಿಯಿಂದನೂ ನಿಮ್ಮ ಜೀವನಕ್ಕೂ ಆಧಾರ ಆಗಿತ್ತ? ಇದೇ ವೃತ್ತಿಯಿಂದ ಜೀವನ ನಡೀತದೆ ಸರ್. ಇವಾಗ ಈ ವಿದ್ಯುತ್ ಚಾಲಿತ ಮಗ್ಗಳು ಬಂದು ನಮಗೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿತ್ತು ಸರ್. ಅದರಿಂದ ಇವಾಗ ಸ್ವಲ್ಪ ಜೀವನ ನಡೆಸೋದು ಕಷ್ಟ ಆಯಿತು. ಇಳಿಸ್ತೀನ ಚೆನ್ನಾಗಿತ್ತು ಸರ್. ವಿದ್ಯುತ್ ಚಾಲಿತ ಮಗ್ಗ ಬಂದು ಬರೋದಕ್ಕಿಂತ ಮುಂಚೆ ನಮ್ಮದು ಜೀವನ ಚೆನ್ನಾಗಿ ನಡೆಯೋದು. ವಿದ್ಯುತ್ ಚಾಲಿತ ಮಗ್ಗಳು ಬಂದು ನಮಗೆ ಕಾಂಪಿಟೇಷನ್ ಜಾಸ್ತಿ ಆಗಿ ಬೇಡಿಕೆ ಕಮ್ಮಿ ಆಯಿತು ಸರ್. ಎಲ್ಲ ಆ ಕಂಬಳಿಗಳು ಬಂದು ಅವು ಕಮ್ಮಿ ರೇಟ್ ಸಿಗ್ತದೋ, ನಮ್ಮ ಮಾಡಿದ್ದು ಕೂಲಿಗತ್ಲಿ ಬೀಳಲ್ಲ ಸರ್. ನಮ್ಮ ಮನೆ ಮಕ್ಕಳೆಲ್ಲ ಮಾಡಿದ್ರು ಸರ್. ಅದರಿಂದ ಸ್ವಲ್ಪ ನಮಗೆ ತೊಂದರೆ ಆಗಿದೆ ಸರ್. ಇವಾಗ ನೀವು ಕೈಮಗ್ಗ ಇಟ್ಕೊಂಡು ಕಂಬಳಿ ನೇಯ್ಬೇಕಂದ್ರೆ ಮೂಲ ಸೌಕರ್ಯಗಳು ಏನೇನು ಬೇಕಾಗುತ್ತೆ? ಕಂಬಳಿ ತಯಾರು ಮಾಡ್ಬೇಕಂದ್ರೆ ಮೂಲ ಸೌಕರ್ಯಕ್ಕೆ ಅಂದ್ರೆ ಉಣ್ಣೆ ಬೇಕು ಸರ್. ಉಣ್ಣೆ ಇದ್ರ ಆಗುತ್ತೆ. ಉಣ್ಣೆ ತಂದು ನಾವು ಮತ್ತೆ ಮಗ್ಗ ಸಾಮಾನು ಅದು ಒಂದು ಇರುತ್ತೆ, ಅದರಿಂದ ತಯಾರು ಮಾಡೋಕ್ಕಾಗುತ್ತೆ ಸರ್. ಉಣ್ಣೆ ಮೇನ್ ಕಚ್ಚಾ ಸಾಮಗ್ರಿ ಬೇಕಂದ್ರೆ ಉಣ್ಣೆ ಬೇಕು. ತಿರ್ಗಾ ಅಳ್ಳಿಟ್ಟಂತ ಬರುತ್ತೆ ಅಳ್ಪುಡಿ, ಹುಣಸೆ ಬೀಜದ್ದು, ಅದು ಬೇಕಾಗುತ್ತೆ ನಮಗೆ. ಚಲ ಬೇಕಾಗುತ್ತೆ ಸರ್. ಮಗ್ಗದ ಮನೆ ಅಂತ ಏನು ಹೇಳ್ತಾರಲ್ಲ, ಅಲ್ಲಿ ಏನೇನು ಇರಬೇಕಾಗುತ್ತೆ? ಮಗ್ಗದ್ದಂದ್ರೆ ಸೊಸೈಟಿಯ ಮುಖಾಂತರ ಸರ್ಕಾರದ ವತಿಯಿಂದ ಒಂದು ಶೆಡ್ ಹಾಕಿಕೊಟ್ಟಾರ ಸರ್. ಅದರಲ್ಲಿ ಮಾಡ್ತಾ ಇದ್ದೆ ಸರ್. ಮಳೆ ಬಂದ್ರಗತ್ಲೆ ಅದ್ರ ನೈಬೋದು ಸರ್. ಸರ್ಕಾರದ ಕಟ್ಸ್ಕೊಟ್ಟಾರ ಸರ್ ಅವರು. ಆದ್ರೆ ತಯಾರು ಮಾಡ್ಕೊಂತಿದ್ವಿ ಸರ್. ಮಗ್ಗ ಸಾಮಗ್ರಿ ಆಯ್ತು ಸರ್. ಕುಂಟೆ ಅಂತ ಬರುತ್ತೆ, ಲಾಳೆ ಅಂತ ಬರುತ್ತೆ, ತಿರ್ಗಾ ಜಂತ್ರ ಅಂತ ಬರುತ್ತೆ. ಅವೆಲ್ಲ ಸಾಮಾನು ಬೇಕಾಗುತ್ತೆ ಸರ್ ಮಗ್ಗ ಕಂಬಳಿ ತಯಾರು ಮಾಡೋಕ್ಕಂದ್ರೆ. ಕಂಬಳಿ ತಯಾರು ಮಾಡ್ಬೇಕಂದ್ರೆ ಮೂಲ ವಸ್ತು ಅಂದ್ರೆ ನಮಗೆ ಉಣ್ಣೆ. ಉಣ್ಣೆನ ಎಲ್ಲಿಂದ ತರ್ತಾರೆ? ಉಣ್ಣೆ ನಾವು ಕತ್ತರಿಸಿ ಬರಕ್ಕೆ ಹೋಗ್ತೀವಿ ಸರ್. ವರ್ಷಕ್ಕೆ 2 ಹೋಗ್ತಿದ್ವಿ. ಕಾರ್ ಕೊಯ್ಲು ಅಂತ ಬರುತ್ತೆ ಜೂನ್ ತಿಂಗಳಾಗ ಪ್ರತಿ ವರ್ಷ. ತಿರ್ಗಾ ಮಾಗಿ ಕೊಯ್ಲು ಅಂತ ಬರುತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳು. ವರ್ಷಕ್ಕೆ 2 ಬೇಲೂರಿಗೆ ಹೋಗಿ ಕಟ್ ಮಾಡ್ಕೆ ಬರ್ತದೆ. ಕಟ್ ಮಾಡ್ಕೆ ಬರಕ್ಕೆ ಹೋಗ್ತಿದ್ದವರು ಚಳ್ಳಕೆರೆಯಲ್ಲ ಇರುತ್ತೆ. ಚಳ್ಳಕೆರೆಗೆ ಪ್ರತಿ ಭಾನುವಾರ ಸಂತೆ ಆಗುತ್ತೆ ಅಲ್ಲಿ. ಅಲ್ಲಿ ವ್ಯಾಪಾರಸ್ಥರು ಬರ್ತಾರೆ ಉಣ್ಣೆ ತಗೊಂಡು, ಅಲ್ಲಿ ಮನೆ ತಗೊಂಡು ಬರ್ತದೆ ಸರ್ ದುಡ್ಡಿಗೆ. ಈಗ ನೀವು ಕಟ್ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರಲ್ಲ, ಅಂದರೆ ಕುರಿಗಳ ಉಣ್ಣೆ, ಅಲ್ಲಿ ನಾವು ಕೆಲವು ನೋಡಿದಂಗೆ ಬೇರೆ ಬೇರೆ ಬಣ್ಣದ ಕುರಿಗಳಿರ್ತವೆ. ಕರೆಯವಿರ್ತವೆ, ಕೆಂಪು ಇರ್ತವೆ, ಬಿಳೆವಿರ್ತವೆ, ಇನ್ನು ಕೆಲವು ಪಟ್ಟಿ ಪಟ್ಟಿವಿ ಇರ್ತವೆ. ಅಲ್ಲೆಲ್ಲ ಒಂದು ಕಟ್ ಮಾಡಿ ಮಿಕ್ಸ್ ಆಗ್ಬಿಡ್ತತ್ತಲ್ಲ, ಅದನ್ನು ಬೇರೆ ಬೇರೆ ಮಾಡೋದು ಹೆಂಗೆ? ನಾ ಕಟ್ ಮಾಡಕ್ ಹೋಗಿರ್ತೇವೆ ಸರ್, ಅಲ್ಲೇ ಕುರಿ ಕತ್ಸ್ಬೇಕಾದ್ರೆ ತೈತು ಸರ್, ಕರೆದ್ ಬೇರೆ, ಬೆಳೆದ್ ಬೇರೆ, ನೆರೆದ್ ಬೇರೆ, ಜಂಪದ್ ಬೇರೆ ಅಂತ ಎಲ್ಲ ಅಲ್ಲೇ ಡಿವೈಡ್ ಮಾಡ್ಕೊ ಬರ್ತೀವಿ. ಇಲ್ಲಿ ತಂದು ಹಾಕಿದ್ರೆ ಚೆನ್ನಾಗಿರಲ್ಲ ಸರ್, ಅಲ್ಲೇ ಕುರಿ ಮೇಲೆ ತಂದ ದುಡ್ಡನ್ನೇ ಸ್ವಚ್ಛವಾಗಿರುತ್ತೆ, ಕಂಬಳಿ ಮಾಡಕತ್ಲಿ ಚೆನ್ನಾಗಿರುತ್ತೆ ಸರ್, ಪ್ರತಿಯೊಂದು ಅಲ್ಲೇ ಇಂಗ್ಡಿಸ್ಕೆ ಬರ್ತೀವಿ ಸರ್. ಕಟ್ ಮಾಡಕ್ ಹೋದ್ರೆ ವ್ಯಾಪಾರಸ್ಥರಿಗತ್ಲಿ ಬೇರೆ ಬೇರೆ ತಂದಿರ್ತಾರೆ, ಅದಕ್ಕೆ ಉಣ್ಣೆ ಮೇಲೆ ದರ ನಿಗದಿ ಮಾಡ್ತಾರೆ ಸರ್. ಉಣ್ಣೆ ಯಾವ ರೀತಿ ಇರುತ್ತೆ, ನೆರೆದೇ ಒಂದು ರೇಟು, ಬೆಳೆದೇ ಒಂದು ರೇಟು, ಕೆಂಪದೇ ಒಂದು ರೇಟು. ಅತಿ ಹೆಚ್ಚಿಗೆ ರೇಟು ಬರೋದಂದ್ರೆ ಕರೆ ಉಣ್ಣೆ ಸರ್, ಕರೆ ಉಣ್ಣೆ ಚೆನ್ನಾಗಿರುತ್ತೆ. ಮರಿ ಉಣ್ಣೆ ಅಂತ ಬರುತ್ತೆ ಸರ್, ಅದು ಒಳ್ಳೆಯ ರೇಟು, ಬಾಳಿಕೆ ಬರುತ್ತೆ, ಕಂಬಳಿನೂ ಚೆನ್ನಾಗಿರುತ್ತೆ ಸರ್. ಉಣ್ಣೆ ನೀವು ತಗೊಂಡು ಬರ್ತಿರಲ್ಲ, ಹೆಂಗೆ ರೇಟ್ ಹೆಂಗಿದೆ ಅಂದರೆ, ಕೆ ಜಿ ಗಟ್ಟಲೆ ತರ್ತೀರಾ, ಅವರು ಯಾವ ರೀತಿ ನಿಮಗೆ ಕೊಡ್ತಾರೆ? ಕ್ವಾಲಿಟಿ ಮೇಲೆ ಹೋಗುತ್ತೆ. ಒಂದು ಕೆ ಜಿ ಇವಾಗ ಮಾರ್ಕೆಟ್ ಅಂತಂದ್ರೆ ಒಳ್ಳೆ ಚೆನ್ನಾಗಿರೋದಂತಂದ್ರೆ ಕ್ವಾಲಿಟಿ 50-60 ರೂಪಾಯಿ ಬೀಳುತ್ತೆ ಸರ್, ಒಳ್ಳೆ ಉಣ್ಣೆ. ಇನ್ನು ಸುಮಾರು ಬೇಕಂತ ಸ್ವಲ್ಪ ರಪ್ಪ ಅಂದಿರೋದಂದ್ರೆ 35-40 ರೂಪಾಯಿ ಬೀಳುತ್ತೆ, ಬೆಳೆಯೋದು 25-30 ರೂಪಾಯಿ ಬೀಳುತ್ತೆ, ನೆರೆಯೋದು 15-16-17 ರೂಪಾಯಿ ಬೀಳುತ್ತೆ ಸರ್. ಒಟ್ಟು ಗುಣಮಟ್ಟದ ಮೇಲೆ ಹೋಗುತ್ತೆ ಉಣ್ಣೆ. ಇದು ಕೆಂಗದಂತ ಬರುತ್ತೆ, ಅದು 10-15 ರೂಪಾಯಿ ತಗೊಂತಾರೆ ಸರ್. ಒಟ್ಟು ಕರೆ ಉಣ್ಣೆ, ಮರಿ ಉಣ್ಣೆ ಅಂತ ಬರುತ್ತೆ, ಅದೇ ರೇಟ್ ಸರ್, 55-60 ರೂಪಾಯಿವರೆಗೆ ಇರುತ್ತೆ ಸರ್. ಕಂಬಳಿಗತ್ಲಿ ಸ್ಮೂತ್ ಇರುತ್ತೆ ಆ ಉಣ್ಣೆ ಮಾಡಿದರೆ ಕಂಬಳಿ. ಈ ಕಾರ್ ಕೊಯ್ಲು ಅಂತ ಬರ್ತದೆ ಜೂನ್ ತಿಂಗಳಾಗ, ಆ ಉಣ್ಣೆ ಕಟ್ ಮಾಡಿದ್ ಮಾತ್ರ ಭಾರಿ ಚೆನ್ನಾಗಿರುತ್ತೆ. ಮೇ ಜೂನ್ ತಿಂಗಳಲ್ಲಿ ಕಟ್ ಮಾಡೋ ಉಣ್ಣೆ ಮಾತ್ರ ಚೆನ್ನಾಗಿರುತ್ತೆ. ಕಂಬಳಿಗತ್ಲಿ ಆ ಉಣ್ಣೆ ಮಾಡಿದ್ರೆ ಬಾಳಿಕೆನೂ ಬರುತ್ತೆ ಸರ್, ಆ ಉಣ್ಣೆ ಮಾತ್ರ ಚೆನ್ನಾಗಿರುತ್ತೆ ಸರ್. ಈಗ ನೀವು ಕಟ್ ಮಾಡ್ಕೊಂಡು ಬರಕ್ ಹೋಗ್ತಿರಲ್ಲ ಹಳ್ಳಿಗಳ ಮೇಲೆ, ಅಂದ್ರೆ ಕುರಿಯಲ್ಲಿ ಸಾಕಾಣಿಕೆ ಮಾಡಿರ್ತಾರಲ್ಲ, ಅವರಿಗೆ ನೀವು ಕಟ್ ಮಾಡಿದಕ್ಕೆ ದುಡ್ಡು ಕೊಡ್ತೀರಾ ಆ ಉಣ್ಣೆಗೆ? ಮೊದಲೆಲ್ಲ ಕೊಡ್ತಿದ್ದೆ ಸರ್, ಇವಾಗ ಏನಾಗುತ್ತೆ, ಕಟ್ ಮಾಡೋರು ಬಹಳ ಕಡಿಮೆ ಇರಲ್ಲ ಸರ್, ಅವರೇ ನಮಗೊಂದು ಕುರಿಗೆ 10-15 ರೂಪಾಯಿ 20 ರೂಪಾಯಿವರೆಗೆ ಕೊಡ್ತಾರೆ ಸರ್. ಮೊದಲೆಲ್ಲ ನಾವು ಕೊಟ್ಟು ಕತ್ತಿ ಬರ್ತಿದ್ವಿ, ಇವಾಗಿನ ವ್ಯವಸ್ಥೆ ಏನಂದ್ರೆ ಜನ ಈ ಬೇಡಿಕೆ ಕಮ್ಮಿ ಆಗೈತಲ್ಲ ಕಂಬಳಿ ಮಾಡೋರು, ಅದರಿಂದ ಅವ್ರತೆಗೆ ನಾವು ದುಡ್ಡು ಇಸ್ಕೊಬರ್ತದ್ರೆ ಸರ್. ಅವ್ರ ಕುರಿ ಮೇಲೆ 15-20 ರೂಪಾಯಿವರೆಗೆ ಒಂದು ಅವರೇ ಕೊಡ್ತಾರೆ ಸರ್, ಕುರಿಗಾರೇ ಕೊಡ್ತದ್ರೆ ಸರ್ ಕಟ್ ಮಾಡೋರಿಗೆ. ನನ್ನ ಅನುಭವದ ಪ್ರಕಾರ ನಮ್ಮಲ್ಲಿ ಕೆಲವರು ಕುರಿ ಸಾಕಾಣಿಕೆ ಮಾಡೋರಿಗೆ ಮೊದಲು ನೀವು ಹೇಳ್ದಂಗೆ ನೀವೇ ಕೊಟ್ಟು ಬರ್ತಿದ್ರು ಅಂತ ಹೇಳಿದ್ರಲ್ಲ, ಕೆಲವರು ಏನು ಮಾಡ್ತಿದ್ರು, ಕಂಬಳಿ ಕೊಡ್ತಿದ್ರು, ಒಂದು ಕಂಬಳಿ ಒಂದ್ಸರಿ ಕಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಈ ಥರ ವ್ಯವಸ್ಥೆ ಇತ್ತು. ಈಗ ಅದು ತಿರುಮುರುವಾಗಿದೆ ಅಂತ ಅನ್ನಿಸ್ತದೆ. ಈ ನೀವು ಇನ್ನು ಉಣ್ಣೆ ತರ್ತಿರಲ್ಲ, ಅದನ್ನ ನೂಲು ಮಾಡಬೇಕಾಗುತ್ತೆ, ಅದನ್ನ ನೀವೇ ಮಾಡ್ಕೊಂತೀರಾ ಅಥವಾ ಅದನ್ನ ಮಾಡ್ಲಿಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಿರ್ತಾರ? ಚಳ್ಳಕೆರೆಯಿಂದ ಉಣ್ಣೆ ತಂದ್ಮೇಲೆ, ಆ ಉಣ್ಣೆ ಕಟ್ ಮಾಡ್ಕೊ ಬಂದ್ಮೇಲೆ ನಾವು ಉಣ್ಣೆ ತಂದು ಮನೆಗೆಲ್ಲ ಸ್ವಚ್ಛ ಮಾಡಿ, ಈ ಮಿಷಿನ್ ಅಂತ ಇದೆ ಸರ್, ಮಿಷಿನ್, ಆ ಮಿಷಿನ್ಗೆ ಹಾಕಿ ಎಲ್ಲ ಸ್ವಚ್ಛ ಮಾಡಿ ಅಂಜಿ ತಗೊಂಬಂದ್ಮೇಲೆ ಮನೆಗೆ ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಅವರು ಚರಕ ಅಂತ ಇರುತ್ತೆ, ಆ ಚರಕದ ಮುಖಾಂತರ ನೂಲು ತಯಾರು ಮಾಡ್ತಾರೆ. ಆ ನೂಲು ತಯಾರು ಮಾಡಿದ್ಮೇಲೆ ನಾವು ಕಂಬಳಿ ಮಾಡೋಕೆ, ಗಂಡ್ಮಕ್ಳು ಅರಿಗಿಣಿ ಅಂತ ಇರುತ್ತೆ, ಅರಿಗಿಣಿ ಅಣೆ ಹಾಕಿಂದ್ಮೇಲೆ ರೇಷ್ಮೆ ಮಗ ಥರ ಯಾವ್ದು ಆಸು ತೋಡ್ಕೊಂಡ್ಮೇಲೆ ಅದು ಆಸು ಅರಿಗಿಣಿ ತೋಡ್ತೀವಿ, ಅರಿಗಿಣಿ ತೋಡಿದ್ಮೇಲೆ ಊರ್ಕೆರೆಗೆ ಅದನ್ನ ಆಸು ಬಾಸ್ಕೊಂಡು ಆಮೇಲೆ ಮಗ್ಗಕ್ಕೆ ತಗೊಬಂದು ಮಗ್ಗನ ಜಾರ್ ಮಾಡ್ಕೊಂತೀವಿ ಸರ್. ನಾವು ಈಗ ನೀವು ಉಣ್ಣೆ ತಂದಾದ್ಮೇಲೆ ಮಾರ್ಕೆಟಿಂದ ತರಬಹುದು ಅಥವಾ ಕುರಿಗಳಿಂದ ಅದನ್ನ ಕಟ್ ಮಾಡ್ಕೊಂಡು ತಂದಿರಬಹುದು, ಎಷ್ಟು ದಿನದಲ್ಲಿ ನಿಮ್ಗೆ ಒಂದು ಕಂಬಳಿ ತಯಾರಾಗುತ್ತೆ? ನೋಡಿ ಸರ್, ಒಳ್ಳೆ ಕಂಬಳಿ ತಯಾರು ಮಾಡ್ಬೇಕಂದ್ರೆ 2 ದಿವಸ ತಪ್ಪಿ 3 ದಿವಸ ಬೇಕಾಗುತ್ತೆ. ಸಂತೆ ಕಂಬಳಿ ಆದ್ರೆ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ, ಅದು ಒಂದೇ ದಿನಕ್ಕೆ ತಯಾರು ಮಾಡ್ತೀವಿ. ಒಟ್ಟು ಗುಣಮಟ್ಟದ ಮೇಲೆ ಸೈಜ್ ಬಗಲ ಜಾಸ್ತಿ ಇದ್ರೆ 2 ದಿವಸ ಆಗುತ್ತೆ. ಸಣ್ಣ ಕಂಬಳಿ ಆದ್ರೆ, ಸಂತೆ ಕಂಬಳಿ ಆದ್ರೆ ಒಂದೇ ದಿನಕ್ಕೆ ನೈತೀವಿ ಸರ್. ಬಿಸಿಲು ಕಾಲದಾಗ ಮಾತ್ರ ಸ್ವಲ್ಪ ಚೆನ್ನಾಗಿ ಆಗುತ್ತೆ, ಸ್ವಲ್ಪ ಮಾಡ ಮುಚ್ಚಿ ಅಂದ್ರೆ ಅದು 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 3 ದಿವಸ ಆಗುತ್ತೆ. ಅದು ಏನಿದ್ರೆ ಬಿಸಿಲಿದ್ರೆ ಮಾತ್ರ ನಮ್ಮ ಕಸಬು ಚೆನ್ನಾಗಿರುತ್ತೆ ಸರ್. ಬಿಸಿಲಿಲ್ಲ ಅಂದ್ರೆ ಮಾಡಕ್ ಬರಲ್ಲ ಸರ್, ಅದು ಕೆಲಸನೇ ಬರಲ್ಲ ಸರ್, ನೂಲ್ ತೆಗಿಯಕತ್ಲಿ ಆಗಲ್ಲ ಸರ್. ಬಿಸಿಲಿದ್ರೆ ಮಾತ್ರ ಅದು ಎಳೆ ಕೊರ್ಕೊಂಡು ಬರುತ್ತೆ ಸರ್, ಇರ್ತಿದ್ರ ಮಗ್ಗನೇ ಮುಚ್ಚಿಕ್ಬೇಕಾಗುತ್ತೆ ಸರ್. ಏನು ಬಿಸಿಲಿದ್ರೆ ಮಾತ್ರ ನಮ್ಮ ಕಸಬು ಚೆನ್ನಾಗಿರುತ್ತೆ ಸರ್. ಸ್ವಲ್ಪ ಮಳೆಗಾಲದಾಗ ಅಂದ್ರೆ ಸ್ವಲ್ಪ ಕಮ್ಮಿ ಸರ್ ನೆಯ್ಯೋದು, ಕಷ್ಟ ಆಗುತ್ತೆ ಸರ್. ಒಂದೇ ದಿನ ಸರ್ ಅದೇನು ಕಂಬಳಿ ತಯಾರಾದ್ಮೇಲೆ ರಾತ್ರಿ ನೆನೆಯುತ್ತೀವಿ, ರಾತ್ರಿ ನೆಯ್ದು ಒತ್ತು ಬೆಳಿಗ್ಗೆಲ್ಲ ಸ್ವಚ್ಛ ಮಾಡಿ ಒಂದು ಬಡಿಗೆ ಅಂತ ಇರುತ್ತೆ, ಆ ಬಡಿಗೆ ಮೇಲೆ ಕೊಲ್ಲಾಕಿ ಏರಿ ಆಮೇಲೆ ಜಗ್ಗಿ ಹಾಕ್ತೀವಿ ಸರ್ ಕಂಬಳಿ. ಅಲ್ಲಿಗ ಉಣ್ಣೆ ತಂದಿಂದ ನೀವು ಅದನ್ನ ಕ್ಲೀನ್ ಆಗಿಂದ ಅದನ್ನ ನೂಲು ತೆಗಿಯಕ್ಕೆ ನೀವು ಹೆಣ್ಮಕ್ಳಿಗೆ ಕೊಡ್ತೀರಿ, ಆಮೇಲೆ ಅವ್ರ ಹೆಣ್ಮಕ್ಳು ನಿಮಗೆ ನೂಲು ತೆಗೆದು ಕೊಟ್ಟಿಂದ ಕಂಬಳಿ ನೇಯಲಿಕ್ಕೆ 2 ದಿನ ಬೇಕಾಗುತ್ತೆ. ಕಂಬಳಿ ನೇಯ್ದಾದ್ಮೇಲೆ ಅದನ್ನ ಆರಿಸೋದೆ ನೀವು? ಕಂಬಳಿ ನೈದ್ಮೇಲೆ ಅದೆಲ್ಲ ಸ್ವಚ್ಛ, ರಾತ್ರಿಕೆಲ್ಲ ನೆನೆಕಿರ್ತಿ, ಕಂಬಳಿ ನೈದ್ಮೇಲೆ ಹೊತ್ತುಂಟು ಬೆಳಿಗ್ಗೆ ನೀರನ್ನ ಜಾಲಿಸ್ತೀವಿ. ಜಾಲಿಸಿದ್ಮೇಲೆ ಬಡಿಗೆ ಅಂತ ಇರುತ್ತೆ, ಆ ಬಡಿಗೆ ಚೆನ್ನಾಗಿ ಉದ್ದಿ ಬಡಿಗೆ ಅಂತ ಆಗಿರುತ್ತೆ, ಅದ್ರ ಮೇಲೆ ಒಣಿ ಹಾಕ್ತು ಬಡಿಗೆ ಮೇಲೆ, ಅದೇ ಕಂಬಳಿ ಒಣಗುತ್ತೆ ಸರ್. ಅವಾಗ ನಾವು ಕಂಬಳಿ ಮಡಿಸಿಕೆ ಅಂತ ತಗೊಂತೀವಿ ಸರ್. ಒಣಗಿಸಿಂದ ಮತ್ತೆ ಅದನ್ನ ಮಡಿಸಿಟ್ಕೊಂತೀರಾ? ಹೆಂಗ್ ಒಣಸಿದ ಮೇಲೆ ಬಡಿಗೆ ಮೇಲೆ ಹಾಕಿರ್ತೀವಲ್ಲ ಒಣಗಕ, ಅದ್ನ ಒಣಗಿದ ಮೇಲೆ ತಂದು ಮನೆಗೆ ಮಡಿಸಿಕೆಂತೀವಿ ಸರ್, ಕರಿ ಹಿಡಿದು ಅದನ್ನ ಮನೆಗೆ ಇಕ್ಕಂತೀವಿ. ನೀವು ಹೇಳಿದ್ರೆ ಕೆಲವು ಸೈಜ್ ಮೇಲೆ ನೇಯ್ತೀವಿ ಅಂತೇಳಿ, ಯಾವ್ಯಾವ ಸೈಜ್ನಲ್ಲಿ ನೀವು ಕಂಬಳಿ ನೇಯ್ತೀರಾ? ನಾವು 8 ಮೊಳ, 7 ಮೊಳ, 7 ಮೊಳ, ಒಟ್ಟು 8 ಮೊಳದ ಕಂಬಳೆ ನಮ್ಮೂರಲ್ಲಿ ನೆಯ್ಯೋದು ಜಾಸ್ತಿ ಸರ್. ಕರೆ ಕಂಬಳೆ ಜಾಸ್ತಿ ನಮ್ಮೂರಲ್ಲಿ ನೆಯ್ಯೋದು ಸರ್. ಪಟ್ಟಿ ಕಂಬಳಿ, ನೆರೆ ಕಂಬಳಿ ಅಂತ ಬರ್ತಾವೆ, ಅವನು ನೈತಾರೆ ಸರ್. ಅವು ಕಮ್ಮಿ, 500-600 ರೂಪಾಯಿ, 700 ಮೊಟ್ಟೆ ಕಂಬಳಿ ಅಂತ ಮಾಡ್ತಿದ್ರೆ ಅವು 800-850 ಹಿಂಗೆಲ್ಲ ಇರ್ತದೆ. ಸೈಜಿನ ಮೇಲೆ ರೇಟ್ ನಿಗದಿ ಆಗುತ್ತೆ ಸರ್. ಈಗ ಒಂದು ಕಂಬಳಿ ನೆಲ್ಲಿಕ್ಕೆ ನಿಮಗೆ ಎಷ್ಟು ಉಣ್ಣೆ ಬೇಕು? ಒಂದು ಕಂಬಳಿ ನೇಯ್ಬೇಕಂದ್ರೆ ನಮ್ಮದು 3 ಕೆಜಿ ಬೇಕು ಸರ್. ಒಂದು ಕಂಬಳಿ ನೇಯ್ಬೇಕಂದ್ರೆ ಒಂದು ಕಂಬಳಿ ನೆಲ್ಲಿಕ್ಕೆ 3 ಕೆಜಿ ಬೇಕಂದ್ರೆ ನಿಮಗೆ ಒಳ್ಳೆ ಉಣ್ಣೆ ಬೇಕಾದ್ರೆ ನಿಮ್ಗೆ ಒಂದು 200 ರೂಪಾಯಿ ಹೋಗುತ್ತೆ ಉಣ್ಣೆದ. ಆಮೇಲೆ ಹೆಣ್ಮಕ್ಳ ಕೂಲಿ ಅದದ್ದಲ್ಲಿ ಎಷ್ಟು ಖರ್ಚಾಗುತ್ತೆ? 200 ರೂಪಾಯಿ ಉಣ್ಣೆ ಹೋದ್ರೆ ಒಂದು 7 ಸೇರನ್ನ ಬೇಕು ಸರ್. ಒಂದು ಕಮಲ್ ತಾಯಿ ಒಂದು ಸೇರು ನೂಲಕ ನಮ್ಮ ಮೇಲೆ 50 ರೂಪಾಯಿ ಸರ್. ಒಂದು ಸೇರಿ 350 ರೂಪಾಯಿ ಆಗುತ್ತೆ ಒಂದು ನೂಲರಿಗೆ. ನಮಗೆ ಕೂಲಿ ನೈದ್ರೆ ಒಂದು ದಿನಕ್ಕೆ 250-300 ರೂಪಾಯಿ ಕೊಡ್ತಾರೆ ಸರ್. 2 ದಿನ ಬೇಕು ಸರ್ ದಡ್ಡ ಕಮಲ ಹೇಳ್ಬೇಕಂದ್ರೆ. ಅದು ಹೋದ್ರೆ 1,300-1,400 ಹೋಗ್ತದೆ ಸರ್ ಇವಾಗ ಮಾರ್ಕೆಟಿಗೆ. ಏನು ಕೂಲಿ ಉಳಿತು ಅಷ್ಟೇ. ಬೇಸಿಗೆಗಾಲ ಬಂತಂದ್ರೆ ರೇಟು ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಚಳಿಗಾಲದಾಗ ಮಾತ್ರ ಸ್ವಲ್ಪ ಬೇಡಿಕೆ ಜಾಸ್ತಿ ಇರುತ್ತೆ ಸರ್. ಕೆಲವೆಲ್ಲ ಈ ಮದುವೆ ಸಮಾರಂಭಗಳಿಗೆ ಇದಕ್ಕೆಲ್ಲ ಕಂಬಳಿ ಬಳಸೋದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಬೆಳ್ಕೊಂಡು ಬಂದಿದೆ. ಈ ಮದುವೆ ಸೀಸನ್ಗಳಲ್ಲಿ ಸ್ವಲ್ಪ ಏನು ಹೆಚ್ಚಿಗೆ ಮಾರಾಟ ಆಗುತ್ತೆ? ಮದುವೆ ಸೀಸನಲ್ಲಿ ಹೆಚ್ಚಿಗೆ ಹೋಗುತ್ತೆ ಸರ್. ಪೂಜೆ ಕಾರ್ಯಗಳಿಗೆ ಯುಗಾದಿ ಹಬ್ಬದಾಗ ಮದುವೆ ಸಮಾರಂಭಕ್ಕೆ ತಗೊಂಡೋಗ್ತಾರೆ ಸರ್. ಅವಾಗ ಬೇಡಿಕೆ ಜಾಸ್ತಿ ಇರುತ್ತೆ ಸರ್. ಅವಾಗ ಈ ಚಳಿಗಾಲದಾಗ ಮತ್ತೆ ಮದುವೆ ಸಮಾರಂಭಗಳು ಜಾಸ್ತಿ ಆದಾಗ ತಗೊಂಡೋಗ್ತಾರೆ ಸರ್ ಕಂಬಳಿ. ಬೇಡಿಕೆ ಜಾಸ್ತಿ ಇರುತ್ತೆ ಸರ್. ಅವಾಗ ಈಗ ಉಣ್ಣೆ ನೀವೇ ತರ್ತೀರಿ, ಮಗ್ಗ ಸೊಸೈಟಿಯಿಂದ ಹಾಕೊಟ್ಟಿದ್ದಾರೆ, ಅಲ್ಲೇ ನೀವು ನೇಯ್ತೀರಿ, ನೇಯ್ದಿಂದ ನೀವು ಯಾರಿಗೆ ಕೊಡ್ತೀರಿ ಇದನ್ನ? ನಾವು ಕಂಬಳಿ ತಯಾರಾದ್ಮೇಲೆ ಚಳಿಕೇರಿ ಅಂತ ಇರುತ್ತೆ ಸರ್, ಚಳಿಕೇರಿಗೆ ಹೋಗ್ತೀವಿ ಸರ್. ಅಲ್ಲಿ ವ್ಯಾಪಾರಸ್ಥರು ಬರ್ತಾರೆ, ಪ್ರತಿ ಭಾನುವಾರ ಬರ್ತಾರೆ. ಅವತ್ತು ನಾವು ಅಲ್ಲಿ ಕಂಬಳಿ ಮಾರ್ಕೊಂಡು ಬರ್ತೀವಿ ಸರ್ ಚಳಿಕೇರಿಗೆ ಹೋಗಿ. ಸೊಸೈಟಿ ಇದೆ ಸರ್, ಅವರು ತಗೊಂಬಲ್ಲ ಸರ್. ಅವರು ಅನುದಾನ ಇಲ್ಲ, ಸರ್ಕಾರದಿಂದ ಏನು ಸವಲತ್ತು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಸರ್. ಅದರಿಂದ ಏನೇ ನಾವು ಚಳಿಕೇರಿಗೆ ಹೋಗ್ತೀವಿ ಸರ್. ಚಳಿಕೇರಿಗೆ ಪ್ರತಿ ಭಾನುವಾರ ಅಲ್ಲಿ ವ್ಯಾಪಾರಸ್ಥರು ಬರ್ತಾರೆ, ಅಲ್ಲೇ ತಗೊಂಡು ಮಾರ್ಕೊಂಡು ಬಂದು ನಾವು ಸಂತೆ ಎಲ್ಲ ನೋಡ್ಕೊಂಡು ಬರ್ತೀವಿ ಸರ್. ಅಲ್ಲಿ ನೀವು ಸಂತೆಗೆ ಹೋಗಿ ಮಾರಾಟ ಮಾಡ್ಬೇಕಂದ್ರೆ ಭಾಳ ಕಂಬಳಿಗಳಿದ್ರೆ ನಿಮಗೆ ಅಲ್ಲಿ ಅನುಕೂಲ. ಯಾಕಂದ್ರೆ ನೋಡಿ ಇಷ್ಟಪಡೋರಂದ್ರೆ ಅವ್ರಿಗೆ ಒಂದೊಂದು ಒಂದೊಂದು ಥರ ಇಷ್ಟ ಆಗ್ತವೆ. ಇಲ್ಲಿಂದ ಹೋಗಿದ ಖರ್ಚು ಮತ್ತೆ ಅಲ್ಲಿ ಮಾರಾಟ ಆಗದಿದ್ರೆ ಅಲ್ಲಿ, ಅಥವಾ ನೀವು ಯಾರಿಗಾದರೂ ನೀವೇನು ಹೇಳ್ತಾರಲ್ಲ ಹೋಲ್ಸೇಲಲ್ಲೇ ಮಾರಾಟ ಮಾಡೋದು, ಆ ಥರ ವ್ಯವಸ್ಥೆ ಇದೆಯಾ? ಹೋಲ್ಸೇಲ್ ಏನು ಇಲ್ಲ ಸರ್. ವ್ಯಾಪಾರಸ್ಥರು ಬರಬೇಕು ತಗೊಂಡ್ಬೇಕು. ಅಲ್ಲಿ ಕಂಬಳಿ ಹೋಗ್ಲಿಲ್ಲ ಅಂದರೆ ನಾವು ಅಲ್ಲೇ ಕಟ್ಟಾಕಿ, ಅಲ್ಲಿ ಚಳಿಕೇರಿ ಮಾರ್ಕೆಟ್ ಇದೆ ಅಲ್ಲೇ ಕಟ್ಟಾಕಿ ಬರ್ತೀವಿ ಸರ್. ತಿನ್ನ ನೆಕ್ಸ್ಟ್ ವಾರ ಹೋಗಿ ವ್ಯಾಪಾರಸ್ಥರು ಬಂದಾಗ ಮಾರ್ಕೆ ಬರ್ಬೇಕು ಸರ್ ಅಷ್ಟೇ. ಸರ್ಕಾರದವ್ರೇನು ಯಾವ ಹೋಲ್ಸೇಲ್ ಏನು ತಗೊಂಬಲ್ಲ ಸರ್. ಕಂಬಳಿ ಮೇಲೆ ನಿಗದಿ ವ್ಯಾಪಾರಸ್ಥರೇ ನಮಗೆ ಬಂಡವಾಳ ಸರ್. ಅವರು ತಗೊಂಡು ಹೋದರೆ ಮಾತ್ರ ನಮ್ಮ ಜೀವನ ಸರ್. ಈ ತರ ಈಗ ನೀವು ಕಂಬಳಿ ನೇಯ್ದು ಜೀವನ ಮಾಡ್ಬೇಕಂದ್ರೆ ಸಾಧ್ಯ ಆಗುತ್ತಾ? ಯಾಕಂದ್ರೆ ಇಷ್ಟೆಲ್ಲ ಖರ್ಚಾಗುತ್ತೆ ನಿಮ್ಗೆ, ಬೆಳಿಗ್ಗೆಲಿಂದ ಸಂಜೆ ತನಕ ದುಡಿದ್ರೆ ನಿಮ್ಗೆ ಒಂದಿನ ಕೂಲಿ ಬೀಳುತ್ತೆ. ಇದರಿಂದ ನಿಮ್ಮ ಜೀವನ ಸಾಕಾಗುತ್ತಾ? ಹೆಂಗ್ ನಡಿಬೇಕಂದ್ರೆ, ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ನೋಡ್ಬೇಕು, ಸಂಸಾರ ನೋಡ್ಬೇಕು, ಬೇರೆ ಏನಾದ್ರು ಮಾಡ್ಕೊಂಡಿರ್ತೀರ? ಸರ್ ಕಂಬಳಿಯಿಂದ ಜೀವನ ಮಾಡ್ತೀವಿ ಅಂಬುದು ಆಗಲ್ಲ. ಇವಾಗ ಇದ್ದಿದ್ದ ಚಾಲಿತ ಮಗ್ಗ ಬಂದು ನಮ್ಮ ಕಂಬಳಿಗೆ ಬೇಡಿಕೆ ಕಮ್ಮಿ ಆಗಿದೆ. ಎಲ್ಲ ಬೇರೆ ಕಸಬು ಹಿಡ್ಕೊಂತಿದ್ದಾರೆ ಸರ್. ಕಸಬು ಆಳು ಭಾಳ ಕಮ್ಮಿ ಆಯ್ತು. ನಮ್ಮೂರಾಗ ಒಂದು 150 ಮಗ್ಗ 200 ಮಗ್ಗ ಇದಾವೆ, ಎಲ್ಲ ಸೇರಿ 50 ಮಗ್ಗ ನಡೀತಿಲ್ಲ ಸರ್. ಇವಾಗ ಏನಂದ್ರೆ ಈ ಜೀವನ ನಡೆಯಲ್ಲ. ಇವಾಗ ಕೂಲಿ ಗಿಟ್ಟಲ್ಲಿ ಪ್ರತಿಯೊಂದು ಸಾಮಾನುಗಳು ರೇಟ್ ಆಗಿಬಿಟ್ಟವ. ಇದರಿಂದ ಕಂಬಳಿ ಬೇಡಿಕೆನೂ ಕಮ್ಮಿ, ನಮಗೆ ಅದರಿಂದ ಏನು ಸಾಕ್ತಿಲ್ಲ ಸರ್. ಬೇರೆ ಕಸಬು ಹೋಗ್ತಿದ್ರೆ ಸರ್, ಎಲ್ಲ ಕುರಿ ಪರಿ ಎಲ್ಲ ಮೇಯ್ಸ್ಕೊಂಬಕ್ ಹೋಗೋದು, ಜೀವನ ಬೇರೆ ಆಡು ಮೇಯ್ಸ್ಕೊಂಬಕ್ ಹೋಗೋದು. ಬೇರೆ ಕಸಬು ನೋಡ್ತಿದ್ರೆ ಸರ್, ಇದು ಈ ಕಸಬಿನಿಂದ ಏನು ಜೀವನ ನಡೀತಿಲ್ಲ ಸರ್. ಅದ್ರ ಮೇಲೆ ಮೈ ನೋವು ಜಾಸ್ತಿ ಸರ್ ಇದು ಕಸಬಿನಿಂದ. ಈಗ ನೀವು ಹೇಳಿದ್ರೆ ಅವಾಗಲಿಂದ ವಿದ್ಯುತ್ ಮಗ್ಗಗಳು ಬಂದಿರೋದ್ರಿಂದ ನಮಗೆಲ್ಲ ಸ್ವಲ್ಪ ಹೊಡೆತ ಆಗಿದೆ, ನಮ್ಮ ವ್ಯಾಪಾರನೂ ಕಡಿಮೆ ಆಗಿದೆ, ನಮಗೆ ಬೇಡಿಕೆ ಕಡಿಮೆ ಆಗಿದೆ, ಹಾಗಾಗಿ ತೊಂದರೆ ಆಗಿದೆ ಅಂತೇಳಿ. ವಿದ್ಯುತ್ ಮಗ್ಗದಿಂದ ತಯಾರಿಸಿದಂಥ ಕಂಬಳಿಗೂ ನೀವು ಕೈ ಮಗ್ಗದಿಂದ ತಯಾರಿಸಿದಂಥ ಕಂಬಳಿಗಳಿಗೆ ಏನಾದರೂ ವ್ಯತ್ಯಾಸ, ಅಥವಾ ಅದು ಚೆನ್ನಾಗಿರುತ್ತೋ ಇದು ಚೆನ್ನಾಗಿರುತ್ತೋ, ಯಾಕೆ ಅದು ಜಾಸ್ತಿ ನಿಮಗೆ ಕಾಂಪಿಟೇಷನ್ ಆಗುತ್ತೆ ನಿಮಗೆ ಅದು? ಸರ್ ವಿದ್ಯುತ್ ಚಾಲಿತ ಮಗ್ಗುಗಳು ಅವ್ರು ಒಂದು ದಿನಕ್ಕೆ ಒಂದು 40 ಕಂಬಳಿ ನೇಯ್ತಾರೆ ಸರ್ ಒಂದು ಮಗ್ದಾಗ. ನಾವು ಒಂದು ಕಂಬಳಿ 2 ದಿವಸ ನೇಯ್ದ್ರೆ ನಮಗೆ ಅದು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಸರ್. ಅವರು ಬರೀ ಕಮ್ಮಿ ರೇಟು, ಅವ್ರಿಗೆ ಎಲ್ಲ ವಿದ್ಯುತ್ ಚಾಲಿತ ಮಗ್ಗಳಾಗಿ ಬಂದಿರೋದ್ರಿಂದ ಅವರು ಒಂದು ಕಂಬಳಿ 300-450 ರೂಪಾಯಿ ಕೊಡ್ತಾರೆ. ನಮ್ಮ ಕೈಯಲ್ಲಿ ಕೊಡೋಕ್ಕೆ ನಾವು ಮನೆ ಮಂಚರು ತಯಾರು ಮಾಡಬೇಕು, 2 ದಿವಸ ಬೇಕಾಗುತ್ತೆ. ಅವರಿಗೆ ನಮಗೆ ಎಲ್ಲಿ ಕಾಂಪಿಟೇಷನ್ ಆಗುತ್ತೆ ಸರ್. ಅದರಿಂದ ನಮಗೇನು ಉಳಿಯಲ್ಲ ಸರ್. ಅವರು ಒಂದೇ ದಿನಕ್ಕೆ 40 ಕಂಬಳಿ ತಯಾರು ಮಾಡಿದಾಗ ಅವ್ರಿಗೆ ಕಮ್ಮಿ ರೇಟ್ ಎಲ್ಲಿಂದ 300-450 ಕೊಡ್ತಾರೆ ಅವರು. ನಾವು ಅವ್ರಲ್ಲಿ ಕಾಂಪಿಟೇಷನ್ ಮಾಡಿ ನಾವು ಎಲ್ಲಿ ಕೊಡೋಕ್ಕಾಗುತ್ತೆ ಸರ್. ಅದರಿಂದ ನಮಗೆ ಮಗ್ಗ ಅವು ಬಂದೇ ನಮಗೆ ಕಾಂಪಿಟೇಷನ್ ಜಾಸ್ತಿ ಆಯ್ತು. ಆದ್ರೆ ಗುಣಮಟ್ಟ ನಮ್ಮ ತಯಾರು ಮಾಡಿದ್ವಿ ಚೆನ್ನಾಗಿರುತ್ತೆ ಸರ್, ಬಾಳಿಕೆನೂ ಚೆನ್ನಾಗಿರುತ್ತೆ. ಅವ್ರದ್ದು ಏನಂದ್ರೆ ಮಿಷಿನ್ ಚಾಲಿತ ಮಗ್ಗ ರೇಟ್ ಕಮ್ಮಿ ಸಿಗುತ್ತಂತ ಗ್ರಾಹಕರೆಲ್ಲ ಆ ಕಡೆ ವಾಲ್ತದ್ರೆ ಸರ್. ನಮ್ಮ ಮನೆ ಕಂಬಳಿ ತಯಾರು ಮಾಡಿದ ಬಾಳಿಕೆನೂ ಚೆನ್ನಾಗಿರುತ್ತೆ, ಗುಣಮಟ್ಟ ಇರುತ್ತೆ ಸರ್. ಆ ದಾರ ತಯಾರು ಮಾಡೋದು ನೋಡಿದ್ರೆ ಅವ್ರು ವೇಸ್ಟೇಜ್ ಎಲ್ಲ ಹಾಕಿ ತಯಾರು ಮಾಡ್ತಾರೆ. ನಮ್ಮದೇನಿಲ್ಲ, ಸ್ವಚ್ಛವಾದ ಕುರಿ ಉಣ್ಣೆ ತಂದು ತಯಾರು ಮಾಡ್ತೀವಿ. ಗ್ರಾಹಕರು ಕಂಬಳಿ ಮಗ್ಗನ ಇದ್ರತ ಮಾತ್ರ ತಗೊಂಡ್ರೆ 50 ರೂಪಾಯಿ ಮಗ್ಗ ನೋಡೋದಕ್ಕಿಲ್ಲ. ಕಂಬಳಿನೂ ಚೆನ್ನಾಗಿರುತ್ತೆ, ಗುಣಮಟ್ಟ ಚೆನ್ನಾಗಿರುತ್ತೆ ಸರ್. ಅಂದ್ರೆ ನಾವು ವಿದ್ಯುತ್ ಮಗ್ಗಗಳಲ್ಲಿ ನೇಯ್ದಂಥ ಕಂಬಳಿಗಳಿಗೆ ಮತ್ತೆ ಕೈ ಮಗ್ಗದಿಂದ ನೇಯ್ದಂಥ ಕಂಬಳಿಗಳಿಗೆ ಅಜಗಜ ಅಂತರ ಒಂದು ವ್ಯತ್ಯಾಸ ಇರುತ್ತೆ ಗುಣಮಟ್ಟದಲ್ಲಿ. ಯಾಕಂದ್ರೆ ಈಗ ನೋಡಕ್ ಚೆನ್ನಾಗಿದ್ದರೂ ಆದ್ರೆ ಅದು ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ. ಕಂಬಳಿ ಖರೀದಿ ಮಾಡಂತರ ನಾವು ಯಾವಾಗೋ ಒಂದು ಎರಡು ಯಾವಾಗೋ ಮಾಡೋದು, ದಿನ ಒಂದು ಮಾಡೋದಿಲ್ಲ, ಅಥವಾ ತಿಂಗಳಿಗೆ 2-3 ಮಾಡೋಂಗಿಲ್ಲ, ಆ ಥರ ಇರೋದಿಲ್ಲ. ಅವ ತಗೋಬೇಕಾದ್ರೆ ಒಳ್ಳೆ ಗುಣಮಟ್ಟದ್ದೇ ತಗೊಂಡ್ರೆ ಒಳ್ಳೇದಂತ ಹೇಳ್ತೀರಾ? ನೋಡಿ ಸರ್, ಗುಣಮಟ್ಟ ಚೆನ್ನಾಗಿದೆ ಮತ್ತು ಕಂಬಳಿನೂ ಚೆನ್ನಾಗಿರುತ್ತೆ. ನಮ್ಮದು ಸ್ವಚ್ಛವಾದ ಉಣ್ಣೆಯಿಂದ ಮಾಡಿರ್ತಾರೆ. ಅವು ಎಷ್ಟು ದಾರ ಪ್ರತಿಯೊಂದು ದಾರ ಹಾಕಿ ತಯಾರು ಮಾಡಿರ್ತಾರೆ. ಅದು ಕಂಬಳಿ ಏನಂದ್ರೆ ನೋಡೋಕೊಂದು ಚೆನ್ನಾಗಿರುತ್ತೆ ಸರ್. ನಮ್ಮ ಕಂಬಳಿಗೆ ಆ ಕಂಬಳಿಗೆ ಭಾಳ ವ್ಯತ್ಯಾಸ ಇರುತ್ತೆ ಸರ್. ನಮ್ಮ ಕಂಬಳಿ ಕೈಮಗ್ದ ತಯಾರು ಮಾಡಿದ ಕಂಬಳಿ ಗುಣಮಟ್ಟ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಸರ್.